ಹೆಣ್ಣು ಜಂದದೆ ಹೀಗಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು. ಹೆಣ್ಣು ಎಂದದೆ ಹೀಗಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು. ಅರಿಶಿನ ಕೆನ್ನೆಯ ತುಂಬಿರಬೇಕು, ಮೈ ತುಂಬ ಸೆರಗನ್ನು ಹೊದ್ದಿರಬೇಕು. ಅರಿಶಿನ ಕೆನ್ನೆಯ ತುಂಬಿರಬೇಕು, ಮೈ ತುಂಬ ಸೆರಗನ್ನು ಹೊದ್ದಿರಬೇಕು. ಹೆಣ್ಣು ಎಂದದೆ ಹೀಗಿರಬೇಕು, ಹಾಗಿರಬೇಕು, ಹೀಗಿರಬೇಕು. ಪೂರೈಸಬೇಕು ಯಿಂದ ಹೆಣ್ಣಿನ ಅಂದ ಹೆಚ್ಚುವುದು, ಮೌನದಿಂದ ಕಣ್ಣಲ್ಲಿ ಕಾಂತಿ ತುಂಬುವುದು. ನಾಚಿಕೆಯಿಂದ ಹೆಣ್ಣಿನ ಅಂದ ಹೆಚ್ಚುವುದು, ಮೌನದಿಂದ ಕಣ್ಣಲ್ಲಿ ಕಾಂತಿ ತುಂಬುವುದು. ಆಸೆಯಿಂದ ಕೆನ್ನಿಯ ಕೆಂಪು ಏರುವುದು, ನೋಟವೊಂದೇ ಮನಸ್ಸಿನ ಬಯಕೆ ಹೇಳುವುದು. ಹೆಣ್ಣು ಎಂದದೆ ಹೀಗಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು. ಅರಿಶಿನ ಕೆನ್ನೆಯ ತುಂಬಿರಬೇಕು, ಮೈ ತುಂಬ ಸೆರಗನ್ನು ಹೊದ್ದಿರಬೇಕು. ಹೆಣ್ಣು ಎಂದದೆ ಹೀಗಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು, ನಗುತ್ತಿರಬೇಕು. ಪೂರೈಸಬೇಕು.